ಆಕಾಶವಾಣಿ ಭದ್ರಾವತಿ ನಿಲಯದ ಸಂಜೆಯ ಪ್ರಸಾರ ಕಾರ್ಯವನ್ನು ಪ್ರಾರಂಭಿಸುತ್ತಿದ್ದೇವೆ. ತರಂಗಾಂತರ 444.44 ಮೀಟರ್ಗಳು ಅಥವಾ 675 ಕಿಲೋಹರ್ಟ್ಸ್ ಹಾಗೂ ಎಫ್ಎಂ ಕಂಪನಾಂಕ 103.5 ಮೆಗಾಹರ್ಟ್ಸ್. ಈಗ ವೇಳೆ 5:30:22. ಆತ್ಮೀಯ ಕೇಳು ಬಂದವರಿಗೆಲ್ಲ ಮಾಲತೇಶನ ನಮಸ್ಕಾರಗಳು. ಕೇಳಿದರೆ ಈಗ ಚಿತ್ರಗೀತೆಗಳ ಕಾರ್ಯಕ್ರಮ. ಮೊದಲಿಗೆ ರಾಜೇಶ್ ಅವರ ಸ್ವರದಲ್ಲಿ ಮಸಾಲಾ ಚಿತ್ರದ ಗೀತೆ. ಯಾವ ಜಾಗದಿಂದ ಬಂದ ಮೊದಲ ಹಾಡು ನೀನು, ನಗೆಯ ನಾದದಲ್ಲಿ ನಾನು ರಾಗ ಕಂಡೆನು. ಯಾವ ಕಡಲು ಕಂಡ ಆ ಮೊದಲ ಮುತ್ತು ನೀನು, ಪ್ರೀತಿ ಸ್ವಾತಿಯಾಗಿ ನನಗಾಗಿ ಬಂದೆ ನೀನು. ಎಲ್ಲೆಲ್ಲೂ ನೀನೇ, ಎಲ್ಲಾನು ನೀನೇ, ನನ್ನಲ್ಲೂ ನಾನೇ ಇಲ್ಲ ನೀನೇ, ಎಲ್ಲ ನೀನು ನಾನೇ. ಸ್ಪರ್ಶನ ಹರ್ಷನ ಇದುವೆ ಹರ್ಷನ, ಮರಿದುಂಬಿ ಹುವ ಸೆರೋದಿಗೆ ಮನ ತುಂಬಿದೆ ನೀರೋದಿಗೆ. ಒಂದು ನ್ಯೂ ಏಜ್ ಗ್ಲೋಬಲ್ ಯೂನಿವರ್ಸಿಟಿ ಜಾಯ್ನ್ ಆಗೋದಕ್ಕೆ ಕಾಯ್ತಾ ಇದ್ದೀರಾ? ಹಾಗಾದ್ರೆ ಚಾಣಕ್ಯ ಯೂನಿವರ್ಸಿಟಿಯ ಗ್ರಾಜುಯೇಟ್ ಹಾಗೂ ಪೋಸ್ಟ್ ಗ್ರಾಜುಯೇಟ್ ಪ್ರೋಗ್ರಾಮ್ಸ್ ಗೆ ಅಪ್ಲೈ ಮಾಡಿ. 8550-8550-92 ಅಥವಾ 8550-8550-94 ಗೆ ಕಾಲ್ ಮಾಡಿ, ಅಥವಾ www.chanakyauniversity.in ಗೆ ವಿಸಿಟ್ ಮಾಡಿ. ಕೆಳಗರೆ ಈಗ ಚಮಕ್ ಚಿತ್ರದ ಗೀತೆ. ಹಾಡಿರುವ ಕಲಾವಿದರು ಅಭಿನಂದನ್ ಮಹಿಷಾಲೆ ಮತ್ತು ಸುಪ್ರಿಯಾ ಲೋಹಿತ್. ನಂಬರ್ 67 ಚಿತ್ರದ ಹಾಡನ್ನು ಕೇಳ್ತಾ ಇದ್ದೀರಾ. ಕೇಳಿ ಬರುತ್ತಿರುವ ಧ್ವನಿ ಪ್ರಿಯಾ ಮೌಳಿ ಅವರದು. ಕಾರ್ಯಕ್ರಮದ ಕಡೆಯದಾಗಿ ಕಿಂದಾರಿ ಜೋಗಿ ಚಿತ್ರದ ಗೀತೆ ಹಾಡಿರುವ ಕಲಾವಿದರು ಡಾ ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಮತ್ತು ಎಸ್ ಜಾನಕಿ. ನೀಗಿಂತ